ನೂರ ಎಪ್ಪತ್ನಾಲ್ಕು ಭಾಷ್ಯ. ಇವಂ ಮಾಯಾ ನಿರ್ಮಿತಸ್ಯ ಇವ ಜೀವಸ್ಯ ಅವಿದ್ಯೆಯ ಪ್ರತ್ಯುಪಸ್ಥಾಪಿತಸ್ಯ ಸ್ವಭಾವ ರೂಪತ್ವಾತ್ ಪರಮಾರ್ಥತಃ ಕೋ ನು ಏನಂ ಜನಯೇತ. ಏವಂ ಈ ಪ್ರಕಾರ ಮಾಯಾ ನಿರ್ಮಿತಸ್ಯ ಇವ ಜೀವ, ಮಾಯಾ ನಿರ್ಮಿತನಾದ ಏನು ಜೀವನಿದ್ದಾನೋ ಆ ಜೀವನಿಗೆ ಅವಿದ್ಯೆಯ ಪ್ರತ್ಯುಪಸ್ಥಸ್ಯ, ಎಂಥ ಜೀವ ಅವನು? ಅವಿದ್ಯೆಯಿಂದ ಉಂಟಾದ ಜೀವ. ಅವಿದ್ಯಾನಾಶೇ ಸ್ವಭಾವ ರೂಪತ್ವಾತ್ ಏನಾಗುಳಿತಾನೆ? ತಾನೇ ತಾನಾಗಿ ತನ್ನ ಸ್ವರೂಪದಲ್ಲಿ ಇರುತ್ತಾನೆ. ಅವಿದ್ಯೆಯಿಂದಾಗಿ ಏನೇನೋ ಭ್ರಮಿಸಲಿಕ್ಕೆ ಅವಕಾಶ ಆಗಿತ್ತು, ಈಗ ಅವಿದ್ಯೆಯು ನಾಶವಾದಾಗ ಜೊತೆ ಜೊತೆಗೆ ಆ ಭ್ರಮೆಗಳು ಏನಾಗ್ತವೆ? ಸ್ವಭಾವ ರೂಪತ್ವಾತ್, ಆ ಸ್ವಭಾವದಲ್ಲೂ ಏನದು? ಪರಮಾರ್ಥತಃ ಅಲ್ಲ, ಅಲ್ಲಿದೆ ಆಗಲೇ ಪರಮಾರ್ಥತಃ, ಅದು ಪಾರಮಾರ್ಥಿಕವಾಗಿದೆ, ವ್ಯಾವಹಾರಿಕ ಸತ್ಯ ಅಲ್ಲ, ಕನಸು ಇತ್ಯಾದಿಗಳಂಥ ಸತ್ಯ ಅಲ್ಲ, ಉಪಾಸನಾದಂಥ ಸತ್ಯ ಅಲ್ಲ. ಹಾಗಾದ್ರೆ ಅದೇನದು? ಪಾರಮಾರ್ಥಿಕ ಸತ್ಯ. ಪಾರಮಾರ್ಥತಃ ಕೋನು ಏನಂ ಜನಯೇತ, ಇಂತಹ ಈ ಸ್ವರೂಪವೇ ಸ್ವಭಾವವೇ ಆದಂತಹ ಪರಬ್ರಹ್ಮ ತತ್ವವನ್ನು ಯಾರು ತಾನೇ ಸಂಭೂತಿ ಮಾಡಲಿಕ್ಕೆ ಆಗ್ತದೆ? ಹೇಗೆ ತಾನೇ ಉಂಟಾದೀತು? ಅವತಾರಾಯ, ನಾವು ಆ ಅಂತಿಮ ಗುರಿ, ಆ ಅಂತಿಮ ಏನು ಗತಿ ಇದೆ ಪರಬ್ರಹ್ಮ ತತ್ವ, ಅದನ್ನು ತಲುಪಿಸಲಿಕ್ಕೆ ನಾವು ಉಪಾಯಾತ್ಮಕವಾಗಿ ಇದನ್ನ ಇಳಿಸಿದ್ದೀವಿ ನಿಮ್ಮ ಲೆವೆಲ್ಗೆ. ಉಪಾಸನ, ಅರ್ಚನ, ಆರಾಧನ, ವಾಟ್ ಎವರ್ ಎಟ್ಸೆಟ್ರಾ ಎಟ್ಸೆಟ್ರಾ, ಹೋಮ, ಕರ್ಮಯೋಗ, ಕರ್ಮ. ಇವತ್ತಿನ ಭಗವದ್ಗೀತೆಯ ಆಧಾರ ಮೇಲೆ ಹೇಳಬೇಕು ಅಂತಂದ್ರೆ ಕರ್ಮಯೋಗ ಎಲ್ಲಿದೆ? ಉಪನಿಷತ್ನ ಕರ್ಮಯೋಗದಿಂದ ತೋರಿಸು ಅಂತ ತಿಳ್ಕೊಂಡು ಉಪನಿಷತ್ ಬಿಟ್ಟು ದಾರಿ ತಪ್ಪಿ ಹೋಗಿಲ್ಲ. ಡೈರೆಕ್ಟ್ ಕರ್ಮಯೋಗ ಶಬ್ದವನ್ನು ಪ್ರಯೋಗ ಮಾಡದೆ ಹೋದರೂ ಕೂಡ ಈಶಾವಾಸ್ಯ ಉಪನಿಷತ್ತಲ್ಲಿ ತೇನ ತೆಕ್ತೇನ ಭುಂಜೀತ ಮಾಗೃದ ಕಸ್ಯ ಸಿದ್ಧನಂ, ಯಾವುದು ಈಶ್ವರಂದೋ ಅದು ಈಶ್ವರನಿಗೆ ಬಿಟ್ಕೊಟ್ಬಿಡಿ. ನೀವು ಹಿಂಗೆ ಬಿಡ್ತಾ ಬಿಡ್ತಾ ಹೋದ್ರೆ ನಿಮ್ಮದು ಅನ್ನೋದು ಯಾವುದು ಇಲ್ಲೇ ಇಲ್ಲ. ಮತ್ತೆ ಅದನ್ನ ಯಾಕೆ ಹಿಡ್ಕೊಂಡಿಯ ನೀನು? ಮಾಗೃದ ಯಾರಿಗೋ ಸೇರಿದ್ದರಲ್ಲಿ ನಂದು ಅನ್ನುವ ಭಾವವನ್ನು ಹಿಡ್ಕೋಬೇಡ. ಎಲ್ಲವೂ ಏನಿದೆ ಏನಿದೆ ಬಿಡ್, ಒಂದೊಂದೇ ಬಿಡ್ತಾ ಹೋಗು. ಇದು ಈಶ್ವರನ್ನು ಅಂತ ಗುರುತಿಸು, ಆಮೇಲೆ ಬಿಡು. ನಾವು ಸುಮ್ಮನೆ ಎಲ್ಲ ನಿಂದಪ್ಪ ಎಲ್ಲ ನಿಂದಪ್ಪ ಅಂತ ಹೇಳೋದು ನಾವು ಹೇಳೋದಿಲ್ಲ, ಗುರುತಿಸು. ಸೊ ಒಂದೊಂದೇ ಒಂದೊಂದೇ ಒಂದೊಂದೇ ನೀವು ಸಮರ್ಪಣೆ ಮಾಡ್ತಾ ಹೋದಾಗ ನಂದು ಅನ್ನೋದು ಏನು ಉಳಿತದಲ್ಲಿ? ಯಾರು ಉಳಿದ್ರು? ನಾವು ಒಬ್ಬನ ಉಳಿದೆ. ಇವೆಲ್ಲವುಗಳಿಂದ ರಹಿತನಾದ ನಾನು ಕಾಲದೇಶಗಳಿಂದಲೂ ರಹಿತನಾಗ್ಬಿಟ್ನಲ್ಲ, ನಾಮರೂಪಾದಿಗಳಿಂದಲೂ ರಹಿತನಾಗ್ಬಿಟ್ನಲ್ಲ. ಅದೇನು ನಾವು ತಿಳಿಸ್ಬೇಕಾಗತ್ತಪ್ಪ? ಅರಿವು ಮಾತ್ರ ಇರೋದು. ಆ ಅರಿವಿನಲ್ಲಿ ಎಲ್ಲವೂ ಇರ್ತದೆ. ಯಾವ್ದು ಇರ್ತದೋ ಅದು ಇರ್ತದೆ, ಯಾವ್ದು ಇಲ್ಲ ಅದು ಇಲ್ಲ. ಅದು ಅರಿವು ಮಾತ್ರ ಇದೆ ಇಲ್ಲ ಇದೆ ಇಲ್ಲ ಅಂತ ಆಗೋದಿಲ್ಲ. ಇದ್ದದ್ದಕ್ಕೂ ಇದೆ, ಇಲ್ಲದ್ದಕ್ಕೂ ಇದೆ, ಇದು ಯಾವತ್ತೂ ಇದ್ದದ್ದೇ. ಹೀಗಾಗಿ ಒಂದು ಸಲ ಅಜ್ಞಾನವು ನಾಶವಾದ ನಂತರ ಕೋನು ಏನಂ ಜನಯೇತ, ಇದನ್ನು ಮತ್ತೆ ಯಾರು ತಾನೇ ಹುಟ್ಟಿಸ್ಲಿಕ್ಕೆ ಸಾಧ್ಯ? ಹುಟ್ಟುರಹಿತವಾದದ್ದು ಆತ್ಮ ಅಂತ ಸ್ಪಷ್ಟವಾದ ನಂತರ ಆ ಆತ್ಮನಿಗೆ ಇನ್ನು ಯಾರು ತಾನೇ ಹುಟ್ಟಾಕ್ಲಿಕ್ಕೆ ಸಾಧ್ಯ? ಜನ್ಮವನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಹೌ ಕ್ಯಾನ್ ಎನಿಬಡಿ ಗಿವ್ ದಿ ಬರ್ತ್? ಉದಾಹರಣೆ ಕೊಡ್ತಾರೆ, ನ ಹಿ ರಜ್ವಾಂ ಅವಿದ್ಯಾರೂಪಿತಂ ಸರ್ಪಂ ಪುನಃ ವಿವೇಕತಃ ನಷ್ಟಂ ಜನಯಿತ ಕಶ್ಚಿತ್. ಇಲ್ಲಿ ಹಗ್ಗ ಇದೆ, ಇದರಲ್ಲಿ ಸರ್ಪವು ಭ್ರಮಿಸಲ್ಪಡುತ್ತದೆ. ಸರ್ಪವು ಹೇಗೆ ಭ್ರಮಿಸಲ್ಪಡುತ್ತದೆ? ಅವಿವೇಕದಿಂದಾಗಿ. ಹೌದಾ? ಅಜ್ಞಾನದಿಂದಾಗಿ. ಅದಕ್ಕೆ ನೀವೇನು ಕರೆದ್ರಿ, ಅದು ಆರೋಪಿತ ಸರ್ಪ ಅಂತ ಕರೆ. ಆ ಆರೋಪ ಹೇಗೆ ಉಂಟಾಯಿತು? ಹಗ್ಗದ ಸ್ಪಷ್ಟವಾದ ಅರಿವು ಇಲ್ಲದೇ ಇದ್ದರಿಂದ, ಹಗ್ಗದ ಸ್ಪಷ್ಟವಾದ ಅರಿವು ಇಲ್ಲದೇ ಇದ್ದರಿಂದಾಗಿ ಹಗ್ಗವೇ ನನಗೆ ಹಾವಾಗಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಯಾಕಪ್ಪ ಅಂದ್ರೆ ಅರಿವಿಲ್ಲ ಇದರರ್ಥ, ಹಗ್ಗದ ಅರಿವು ನನಗಿಲ್ಲ ಇದರರ್ಥ, ಅವಿವೇಕದಿಂದಾಗಿ. ಸೊ ಪುನಃ ಮತ್ತೆ ವಿವೇಕತಃ ನಷ್ಟಂ. ಹೌದು, ವಿವೇಕದಲ್ಲಿ ಏನಾಗ್ಬಿಡ್ತದೆ? ನಶ. ದ್ಯಾಟ್ ನಷ್ಟಂ ಪುನಃ ಮತ್ತೆ ಕಥಂ ಜನಯೇತ? ಒಂದು ಸಲ ಇದು ಹಗ್ಗ, 100% ಇದು ಹಗ್ಗ ಎನ್ನುವುದು ಯಾವಾಗ ನಮಗೆ ಸ್ಪಷ್ಟವಾಗಿ ಬಿಡುತ್ತದೆ, ಮತ್ತೆ ಹಾವು ಅಲ್ಲಿ ಹುಟ್ಟಲಿಕ್ಕೆ ಸಾಧ್ಯವೇ? ಒಂದು ಸಲ ಅಜಾತ ಪರಬ್ರಹ್ಮ ಅನ್ನೋ ಸ್ಪಷ್ಟವಾಗಿ ಬಿಡ್ತು, ಒಳಗೂ ಹೊರಗೂ ಇದ್ದದ್ದೆಲ್ಲವೂ ತುಂಬಿಕೊಂಡು ಏನಿದೆಯೋ ಅದು ಏಕಂ ಅದ್ವಿತೀಯಂ ಅಜಾತಂ ಬ್ರಹ್ಮ ಅಂತ ಸ್ಪಷ್ಟವಾಗಿ ಬಿಡ್ತೋ, ಪುನಃ ಮತ್ತೆ ಜೀವಿ ಹೆಂಗೆ ಹುಡ್ತಾನೆ? ಅವನ ಸ್ಪಷ್ಟವಾದ ಅರಿವು ಇಲ್ಲದೇ ಇದ್ದರಿಂದಾಗಿ ತಾನೆ ಏನು ಹುಟ್ಟಿದ್ದು? ಜೀವ, ಜಗತ್ತು. ಪಾಪದ್ದು ಈಶ್ವರ, ಇವೆರಡರ ಕಾರಣವಾಗಿ ಅವನು ಇದ್ದಾನೆ ಅಂತ ಕೈ ಮಾಡಿದ್ವಿ. ಅವನು ತನ್ಪಾಡಿತಾನೋ ಆನಂದವಾಗಿ ಸಚ್ಚಿದಾನಂದೋಹಂ ಕೂತಿರ್ತಾನ, ಕೂತಿರ್ತಾನೆ ಅಂತ ಔಪಚಾರಿಕವಾಗಿ ಬಳಸೋಣ. ನೀವು ನೋಡಿರಿ ಇನ್ನು ಸ್ವಾಮೀಜಿ ಕೂತಿದ್ದು ಅಂತ ಔಪಚಾರಿಕವಾಗಿ. ಈಗ ಅವನು ಏನು ಎಂತ ಅನ್ನುವುದು ಸ್ಪಷ್ಟವಾದ ನಂತರ ಅದು ದಟ್ಸ್ ವಾಟ್ ವಿ ಕಾಲ್ ಜ್ಞಾನ. ಜ್ಞಾನದ ಸ್ಪಷ್ಟತೆ ಏನು? ಮತ್ತೆ ನಾನು ಹೇಳ್ತೀನಿ ನೋಡು, ಜ್ಞಾನ ಸ್ಪಷ್ಟತೆ ಅಂದ್ರೇನು? ಇದು ಹೂವು, ಇದು ಹಳದಿ ಹೂವು. ಹೂವಿನ ವಿಷಯದಲ್ಲಿ ಇದಕ್ಕೆ ಜ್ಞಾನ ಅಂತ ಕರಿತಾ ಇರ್ತಾನೆ. ಏನು ಜ್ಞಾನಪ್ಪ? ಹಳದಿ ಹೂವು. ಇದು ಜ್ಞಾನ ಅಂತ ನಾವು ಯಾಕೆ ಕರಿತೀವಿ ಅಂತಂದ್ರೆ, ಇದರ ಗುರುತಿಸುವಿಕೆ ಬದಲಾಗೋದಿಲ್ಲ. The cognition of the object as it is, it continues. There is a clarity. Clarity andre spashtata. Spashta ide. Adana jnana antu karite. ಇದು ಹೂವಿನ ವಿಷಯ. ಇನ್ನೂ ಈ ಕಾಗ್ನಿಷನ್, ಈ ಗುರುತಿಸುವಿಕೆ ಏನಿದೆಯೋ ಇದು ಸಬ್ಜೆಕ್ಟು ಬದಲಾವಣೆ ಆಗ್ತಿತ್ತು ಅಂದರೆ, ಅಲ್ಲ ಆಬ್ಜೆಕ್ಟ್ ಬದಲಾಗ್ತಾವೆ. ಒಂದು ವೆದರ್ನಲ್ಲಿ ಒಂದು ಕಲರ್ ಇರ್ತದೆ, ಇನ್ನೊಂದು ವೆದರ್ನಲ್ಲಿ ಇನ್ನೊಂದು ಕಲರ್ ಇರ್ತದೆ, ಮತ್ತೊಂದು ವೆದರ್ನಲ್ಲಿ ಮತ್ತೊಂದು ಕಲರ್ ಇರ್ತದೆ. ಅದು ಎಷ್ಟು ಎಷ್ಟು ಎಷ್ಟು ವಿಚಿತ್ರ ಅಂತಂದ್ರೆ, ದಿನಕ್ಕೆ ಮೂರು ಸಲ ಕಲರ್ ಮೂರು ನಾಲ್ಕು ಸಲ ಕಲರ್ ಚೇಂಜ್ ಮಾಡ್ತೀವಿ ನಾವು. ಅದು ಹೇಳ್ತಾ ಇಲ್ಲ, ಕಲರ್ ಚೇಂಜ್ ಮಾಡ್ತಲ್ಲ, ಅದು ಯಾವ ಕಲರು ಪಿಂಕು, ಕಲರ್ ಚೇಂಜ್ ಮಾಡ್ತಲ್ಲ, ಇದು ಯಾವ ಕಲರು, ಇದು ಹಳದಿ, ಇದು ಬಿಳಿ, ಇದು ಕೆಂಪು, ಇದು ಪಿಂಕು. ಈಗ ಆ ಸಮಯದಲ್ಲಿ ಆ ಕಲರ್ನ ಗುರುತಿಸುವಿಕೆ ಅಂತಿದೆಯಲ್ಲೋ, ಆ ಗುರುತಿಸುವಿಕೆ ಏನಿದೆಯೋ ಗುರುತಿಸುವ ಶಕ್ತಿ ಅದು ಬದಲಾಗ್ತದೆ. ಮಾತನಾಡುತ್ತಿದ್ದೀರೋ ಅವರು ನಿಮ್ಮ ಕರೆಯನ್ನು ಹೋಲ್ನಲ್ಲಿ ಇಟ್ಟಿದ್ದಾರೆ, ದಯವಿಟ್ಟು ಲೈನ್ನಲ್ಲಿ ಇರಿ. ಏಪ್ಪ ಇವ್ದು ಆಫೀಸ್ ಎಲ್ಲ ಕೆಲಸ ಮಾಡ್ತಲ್ಲ ಮರಯ್ಯ. ಆ ಕಡೆನೂ ಹೋಲ್ಡ್ ಆಗಿದೆ, ಇಲ್ಲ ಈಗ ರಿಟ್ರೈ ಮಾಡಿದ್ರು. ಹೋಲ್ಡ್ ಮಾಡ್ಬೇಡಪ್ಪ, ಹೋಲ್ಡ್ ಮಾಡಿಕೊ, ಇಲ್ಲಿ ಅದು ಪ್ರಾಂಪ್ಟ್ ಮಾಡಿ ಶುರು ಮಾಡುತ್ತೆ ಸರ್. ದಟ್ ಇಸ್ ಜ್ಞಾನ, ಗೊತ್ತಾಯ್ತಾ? ಅಲ್ಲಿ ಸಂದೇಹ ಇರೋದಿಲ್ಲ, ಸಂಶಯ ಇರೋದಿಲ್ಲ. ಜ್ಞಾನ ಬದಲಾಗೋದಿಲ್ಲ. ಹೇಗೆ ಬದಲಾಗೋದು ಅಂದರೆ, ಕರ್ತುಂ ಶಕ್ಯಂ ಅಕರ್ತುಂ ಶಕ್ಯಂ ಅನ್ಯಥಾವ ಕರ್ತುಂ ಶಕ್ಯಂ, ಹೌದಾ? ಈಗ ಹಳದಿ ಹೂವು ಜ್ಞಾತುಂ ಶಕ್ಯಂ ಅಜ್ಞಾತುಂ ಶಕ್ಯಂ ಅನ್ಯತ್ರ ಅಜ್ಞಾತುಂ ಶಕ್ಯಂ, ಅದೇನು ಇದು ಕರ್ತುಂ ಅಕರ್ತುಂ ಪುರುಷತಂತ್ರ ಅಲ್ಲ. ಇಲ್ಲಿ ಪ್ರಮಾಣ ಇದೆ, ಇಲ್ಲಿ ವಿಷಯ ಇದೆ, ಇಲ್ಲಿ ಅರಿವಿದೆ, ಬಸ್ ಜ್ಞಾನ ಕಂಪ್ಲೀಟ್. ವಿಷಯಗಳ ಜ್ಞಾನದಲ್ಲಿ ಜ್ಞಾನಕ್ಕೂ ಜ್ಞಾನದ ಫಲಕ್ಕೂ ಅಂತರ ಇದೆ. ಇದು ಹಿಂದೆಂದು ಹೇಳಿಲ್ಲ, ಇವತ್ತು ಹೇಳ್ತೀನಿ ಕೇಳಿ. ವಿಷಯದ ಜ್ಞಾನದಲ್ಲಿ ಜ್ಞಾನಕ್ಕೂ ಜ್ಞಾನದ ಫಲಕ್ಕೂ ಅಂತರ ಇದೆ. ಏನು ಫಲದ ಅಂತರ? ಹೂವಿನ ಜ್ಞಾನ ಆಯಿತು, ಆದರೆ 20-30 ವರ್ಷ 50 ವರ್ಷ 70 ವರ್ಷ ಆದಮೇಲೆ ಆ ಜ್ಞಾನಕ್ಕೆ ಬ್ಲರ್ ಬರ್ತದೋ ಇಲ್ಲೋ, ಮರೆವು ಎನ್ನುವ ಬ್ಲರ್ಡ್ ಬರ್ತದೋ ಇಲ್ಲೋ, ಪೊರೆ ಬರ್ತದೋ ಇಲ್ಲೋ, ಇದು ಫಲ. ಆತ್ಮಜ್ಞಾನಕ್ಕೆ ಬ್ಲರ್ಡ್ ಬರ್ತದ? ಆದ್ದರಿಂದ ಜ್ಞಾನದ ಫಲವು ಮೋಕ್ಷ ಅಲ್ಲ. ಜ್ಞಾನವೇ ಮೋಕ್ಷ. ಜ್ಞಾನೇನ ಏವತ್ತು ಕೈವಲ್ಯಂ. ವಸ್ತುತಂತ್ರದಲ್ಲಿ ಬಿಡಿ, ಕರ್ಮವೂ ಇದೆ, ಕರ್ಮಕ್ಕೆ ಫಲವೂ ಇದೆ. ಕರ್ತೃವಿಗೂ ಕರ್ಮಕ್ಕೂ ವ್ಯತ್ಯಾಸ ಇದೆ, ಕರ್ತೃವಿಗೂ ಕರ್ಮದ ಫಲಕ್ಕೂ ಅಂತರ ಇದೆ. ಕರ್ತೃ ಇದು ಯಜ್ಞ ಕರ್ಮ, ಇದು ಸ್ವರ್ಗ ಪ್ರಾಪ್ತಿ ಫಲ. ಕರ್ತೃಗೂ ಕರ್ಮಕ್ಕೂ ಅಂತರಧನ ಇಲ್ಲ, ಕರ್ತೃವಿಗೂ ಫಲಕ್ಕೂ ಅಂತರಧನ ಇಲ್ಲ, ಕರ್ಮಕ್ಕೂ ಫಲಕ್ಕೂ ಅಂತರಧನ ಇಲ್ಲ ಇದೆ ಎಂದೂ ಅದು ಏಕ ಆಗೋದೇ ಇಲ್ಲ. ಅದಕ್ಕೆ ಈಸ್ ನಾಟ್ ಕಂಪ್ಲೀಟ್, ಕೃತಿಮ ಹೋದದವು. ಎಷ್ಟು ದೊಡ್ಡ ಕರ್ಮ ಮಾಡಿದ್ರು ಕೂಡ ಅದು ಕಂಪ್ಲೀಟ್ ಕರ್ಮ ಅಲ್ಲ. ನೀ ರಾಷ್ಟ್ರಕ್ಕನೇ ಪ್ರಧಾನಮಂತ್ರಿ ಆಗಿರ್ಬೋದು, ಇಷ್ಟು ದೊಡ್ಡ ಕರ್ಮವನ್ನು ಮಾಡಿ ನೀನು ನಿನ್ನ ಪ್ರಸಿದ್ಧಿನ ಗಳಿಸಿರ್ಬೋದು, ಆದರೂ ಕೂಡ ಪತನ ಕಾರಣಂ. ಇನ್ನು 5-6 ವರ್ಷ ಆದ್ಮೇಲೆ ಓಕೆ, ಈಗ ಪತನ ಆಗೋದು ಬೇಡ ಅಂದೆ, ಇನ್ನೊಂದು 5-6 ವರ್ಷ ಹೋಗ್ಲಿ ಆಮೇಲೆ ಪತನ ಆಗ್ಬೇಕು. ಬಿಕಾಸ್ ವಿಷನ್ ಶುಡ್ ಬಿ ಕಂಪ್ಲೀಟ್. ಸೊ ಹಿಂಗೆ ಸೈಲೆಂಟ್ ಆಗಿ ಎಷ್ಟು ಸಾಧು ಸಂತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಎಷ್ಟು ಪ್ರಜೆಗಳು ಇದನ್ನು ಅಪೇಕ್ಷೆ ಪಡ್ತಾ ಇದ್ದಾರೋ. ಅಚ್ಚೇ ದಿ ನಾರಾಯಣ. ಜ್ಞಾನ ಇದನ್ನು ಹೇಳಬಾರ್ದು ನೀವು, ಜ್ಞಾನಕ್ಕೆ ಇನ್ಸ್ಟಂಟ್ ಫಲ ಇದೆ. ಆ ಜ್ಞಾನ ಮತ್ತು ಇನ್ಸ್ಟಂಟ್ ಫಲ ಅಕ್ಕ ಮಧ್ಯದಲ್ಲಿ ಮತ್ತೆ ಸ್ವಲ್ಪ ಅಂತರ ಇದ್ದೇ ಇರ್ತದೆ. ಏನು ಇನ್ಸ್ಟಂಟ್ ಕಾಫಿ, ಇನ್ಸ್ಟಂಟ್ ಕಾಫಿ ಅಂದ್ರೆ ಏನೊಂಚೂರು ಅದ ನೋಡಿ, ಹಿಂಗರೇ ಮಾಡಿ ನೀವು ಅಥವಾ ಹಿಂಗೆ ಹಿಂಗರೇ ಮಾಡಿ, ಸಮಯದ ಅಂತರ ಇದೆ, ಕರ್ಮದ ಅಂತರ ಇದೆ, ಟೇಸ್ಟ್ ಅಂತರ ಇದೆ. ಈಸ್ ನಾಟ್ ಇವನ್ ಇನ್ಸ್ಟಂಟ್ ಫಲಂ. ಮತ್ತೇನದು? ಜ್ಞಾನವೇ ಮೋಕ್ಷ. ಇಂತಹ ಜ್ಞಾನವು ಸ್ಪಷ್ಟವಾದ ನಂತರ ಪುನಃ ಜೀವನ ಹುಟ್ಟಲಿಕ್ಕೆ ಸಾಧ್ಯವೇ? ವಿಷಯ ಬರೋಣ. ಯಥಾ ಅವಿದ್ಯಾ ಆರೋಪಿತಂ ಸರ್ಪಂ ರಜ್ವಾಂ, ಅವಿದ್ಯಾ ಆರೋಪಿತಂ ಸರ್ಪಂ ಪುನಃ ವಿವೇಕತಃ ನಷ್ಟಂ ನ ಜನಯೇತ ಕಶ್ಚಿತ್. ಅಲ್ಲಿ ನ ಇದೆ ನೋಡು, ನ ಜನಯೇತ ಕಶ್ಚಿತ್, ಪುನಃ ಯಾರು ಅದನ್ನು ಮತ್ತೆ ಹುಟ್ಟಿಸಲಿಕ್ಕೆ ಸಾಧ್ಯವಿಲ್ಲ. ತಥಾ ನ ಕಶ್ಚಿತ್ ಏನಂ ಜನಯೇತ ಇತಿ ಕೋನು ಇತಿ ಆಕ್ಷೇಪಾರ್ಥತ್ವಾತ್, ಆಕ್ಷೇಪಾರ್ಥತ್ವಾತ್. ಯಾಕೆ ಕೋನು ಇತಿ ಆಯ್ತಲ್ಲಪ್ಪ, ಕೋನು ಇತಿ ಆಕ್ಷೇಪಾರ್ಥತ್ವಾತ್ ಕಾರಣಂ ಪ್ರತಿಷಿಧ್ಯತಿ. ಯಾರು ತಾನೇ ಇದನ್ನು ಪುನಃ ಹುಟ್ಟಿಸಲಿಕ್ಕೆ ಸಾಧ್ಯ ಅನ್ನುವುದು ಇಲ್ಲಿ ಆಕ್ಷೇಪಾರ್ಥಗಳಿಗೆ ಪಾಸಿಟಿವ್ ಆನ್ಸರ್. ಅಂದರೆ ಯಾರು ಹುಟ್ಟಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಲ ಅವಿದ್ಯಾ ಜನಿತವಾದದ್ದು ಜ್ಞಾನದಲ್ಲಿ ನಷ್ಟವಾದ ನಂತರ, ಬರ್ಕೊಳ್ಳಿ, ಅವಿದ್ಯಾ ಜನಿತವಾದದ್ದು ಒಂದು ಸಲ ಜ್ಞಾನದಲ್ಲಿ ನಷ್ಟವಾದ ನಂತರ ಮತ್ತೆ ಉಂಟಾಗುವುದಕ್ಕೆ ಯಾವ ಕಾರಣಗಳು ಇಲ್ಲ. ತಸ್ಮಾತ್ ಕಾರಣಂ ಪ್ರತಿಷಿಧ್ಯತೆ. ಅದನ್ನು ಏನನ್ನ ಪ್ರತಿಷೇಧ ಮಾಡಿದ್ರು, ಕಾರಣ ಏನು, ಕಾರಣ ಏನು, ಕಾರಣ. ಅದಕ್ಕೆ ನಾನು ನೋಟ್ಸ್ ಕೊಟ್ಟೆ ನಿಮಗೆ. ಏನು ಕಾರಣ? ಕಾರ್ಯಕಾರಣ ಕಾರಣ ಅಲ್ಲ ಇದು. ಪುನಃ ಉಂಟಾಗಲಿಕ್ಕೆ ನಮಗೆ ಯಾವ ಕಾರಣಗಳು ಇಲ್ಲ. ಸೃಷ್ಟಿಯ ಉಂಟಾಗಲಿಕ್ಕೆ ಕಾರಣ ಏನು? ಮಾಯಾ. ಹೌದೋ? ವ್ಯಷ್ಟಿಯೊಳಗೇನು? ಅವಿದ್ಯಾ, ಅಜ್ಞಾನ. ಹಾಗಾದ್ರೆ ಹುಟ್ಟಲಿಕ್ಕೆ ಕಾರಣ ಏನು? ಅಜ್ಞಾನ. ಒಂದ್ಸಲ ಅಜ್ಞಾನ ನಷ್ಟವಾದ ಮೇಲೆ ಮತ್ತೆ ಪುನಃ ಹುಟ್ಟಲಿಕ್ಕೆ ಕಾರಣಗಳೇನಿವೆ? ಅದನ್ನು ಹೇಳ್ತಾನೆ ಹೇಳಿದೆ ನೋಡ್ರಿ. ಕಾರಣ ಪ್ರತಿಷಿಧ್ಯತೆ ಅವಿದ್ಯಾ ಉದ್ಭೂತಸ್ಯ ನಷ್ಟಸ್ಯ ಜನಯಿತೃ ಕಾರಣ ನ ಕಿಂಚಿದ್ ಅಸ್ತಿ ಇತಿ ಅಭಿಪ್ರಾಯ ನಾಯಂ ಕುತಶ್ಚಿನ್ನ ಬಭೂವ ಕಶ್ಚಿತ್ ಇತಿ ಶ್ರುತೇ. ಅವಿದ್ಯಾ ಉದ್ಭೂತಸ್ಯ, ಯಾವುದು ಅವಿದ್ಯೆಯಿಂದಾಗಿ ಉಂಟಾಗಿದೆಯೋ ಅದು ಅಜ್ಞಾನವು ನಷ್ಟವಾದ ನಂತರ ಜನಯಿತೃ ಕಾರಣ ನ ಕಿಂಚಿದಸ್ತಿ, ಪುನಃ ಹುಟ್ಟಲಿಕ್ಕೆ ಅಲ್ಲಿ ಯಾವ ಕಾರಣಗಳು ಇಲ್ಲ. ಯಾಕೆ? ಯಾವ ಕಾರಣ ಇತ್ತು ಮುಂಚೆ? ಅದು ಒಂದೇ ಕಾರಣ, ಬಾಕಿದೆಲ್ಲ ಇದು ಸುಳ್ಳಿನಿಂದ ಸತ್ಯಕ್ಕೆ ಹೋಗಲಿಕ್ಕೆ ಒಂದು ಉಪಾಯ. ಎಷ್ಟೇ ನಿಮಗೆ ಪ್ರಾಕ್ಟಿಕಲ್ ಆಗಿ ಸತ್ಯ ಅಂತ ಅನಿಸಿದ್ರು ಕೂಡ ಸರ್ವಜ್ಞತ್ವ ಸುಳ್ಳು, ಸರ್ವಶಕ್ತಿತ್ವದ ಸುಳ್ಳು, ಸರ್ವಜ್ಞತ್ವ ಸುಳ್ಳು. ಏನಂಗೆ ನೋಡ್ತೀರಿ ಹೇಳ್ರಿ? ಸರ್ವಜ್ಞ ಈಶ್ವರನು ಸರ್ವಜ್ಞ ಯಾರು ಹೇಳಿದರು? ಅಲ್ಪಜ್ಞ ಯಾರಿವನು? ಅಲ್ಪಜ್ಞ ಅಜ್ಞಾನಿ. ಈ ಅಜ್ಞಾನಿ ಅಲ್ಪಜ್ಞ ಇವನು ತಾನೇ ಅವನು ಸರ್ವಜ್ಞ ಅಂದದ್ದು. ಆದ್ರೆ ಇವನು ಅಜ್ಞಾನಿ ಅಲ್ಪಜ್ಞನೋ ಏನೋ ಪರಬ್ರಹ್ಮ ಸ್ವರೂಪನೋ? ಮತ್ತು ಪರಬ್ರಹ್ಮ ಸ್ವರೂಪನ ಅಂತಂದ ಮೇಲೆ ಕಾರಣ ಎಲ್ಲಿದೆ ಹೇಳಲಿಕ್ಕೆ? ಏನೇ ಇಲ್ರಿ, ಅರ್ಥ ಆಗ್ಲಿಲ್ಲ. ಇವನು ಅಜ್ಞಾನಿ ಅಲ್ಪಜ್ಞ ಅವನು ಹೊರಟು ಹೋಗ್ಬಿಟ್ನಲ್ಲಪ್ಪ. ಈ ಸರ್ವಜ್ಞನೇ ಇವನು, ಸರ್ವಜ್ಞ ಇವನು, ಸರ್ವಶಕ್ತ ಈಶ್ವರ ಅಂತ ಯಾರು ಹೇಳಬೇಕು? ಹೇಳೋರಿಲ್ಲ ಅಂದಮೇಲೆ ಫೋನ್ ಕಿತ್ತಾಕ್ರಿ, ಫೋನ್ ಕಿತ್ತಾಕ್ರಿ, ಫೋನ್ ಕಿತ್ತಾಕ್ರಿ. ಯಾಕೆ ಅಲ್ಲ, ಹೇಳೋರು ಯಾರು ಇಲ್ಲೇ ಇಲ್ಲ. ಅಟ್ಲೀಸ್ಟ್ ವ್ಯವಹಾರದೊಳಗೆ ಫೋನನ್ನು ಯೂಸ್ ಮಾಡಲಿಲ್ಲ ಅಂತಂದರೆ ಆಟೋಮೆಟಿಕ್ಲಿ 3 ತಿಂಗಳು 6 ತಿಂಗಳು ಡೆಡ್ ಆಗ್ಬಿಡ್ತದೆ ಆಟೋಮೆಟಿಕ್. ಮತ್ತೆ ನೀವು ಅದನ್ನು ರಿಆಕ್ಟಿವೇಟ್ ಮಾಡ್ಕೋಬೇಕಂತ ಕಾಣಿಸ್ತದೆ, ಡೆಡ್ ಆಗ್ಬಿಡ್ತದೆ. ಇದೇ ಜ್ಞಾನದ ಕ್ಷಣದಲ್ಲೇ ಡೆಡ್ ಆಗ್ಬಿಡ್ತು. ಯಾರು ಡೆಡ್ ಆದ್ರು? ಜೀವಾತ್ಮ, ಪರಮಾತ್ಮ, ಜಗತ್, ಸಬ್ ಕುಚ್ ಕಯ್ಯ ಎರಡಕ್ಕೆ ಹೇಳ್ಕೊಂಡು ಆಳ್ರಿ. ಗಯಾ ಚಲ ಗಯ ಸಬ್. ಅವಿದ್ಯಾ ಉದ್ಭೂತಸ್ಯ ನಷ್ಟಸ್ಯ, ಅವಿದ್ಯೆಯಿಂದ ಜನ್ಮಿಸಿದಂತಹ ಇದು ನಷ್ಟವಾದ ನಂತರ ಜನಯಿತೃ ಕಾರಣಂ ನ ಕಿಂಚಿದಸ್ತಿ, ಪುನಃ ಮತ್ತೆ ಹುಟ್ಟಲಿಕ್ಕೆ ಯಾವ ಕಾರಣ, ಹುಟ್ಟಿಸಲಿಕ್ಕೆ ಯಾವ ಕಾರಣಗಳು ಇಲ್ಲ ಇತಿ ಅಭಿಪ್ರಾಯ. ನಾಯಂ ಕುತಶ್ಚಿನ್ನ ಬಭೂವ ಕಶ್ಚಿತ್, ಅಯಂ ಆತ್ಮ ಕುತಶ್ಚಿತ ನ ಬಭೂವ ನ ಬಭೂವ. ಈ ಪ್ರಕಾರವಾದ ಈ ಆತ್ಮನು ಯಾವುದರಿಂದಲೂ ಯಾವುದರಿಂದಲೂ ಉಂಟಾಗಿಲ್ಲ. ಕುತಶ್ಚಿತ ಇನ್ನು ಬೇರೆ ಯಾವುದರಿಂದಲೂ ಉಂಟಾಗಿಲ್ಲ. ಈ ಜೀವಾತ್ಮ ಎದರಿಂದ ಉಂಟಾಗ್ಯಾನೆ? ಅಜ್ಞಾನದಿಂದಾಗಿ. ಆ ಅಜ್ಞಾನವೇ ಹೊರಟೋದರೆ ಪುನಃ ಮತ್ತೆ ಕುತಶ್ಚಿತ್ ನ ಬಭೂವ, ಮತ್ತೆ ಎಂದೂ ಅದು ಬರಲಿಕ್ಕೆ ಉಂಟಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮತ್ತೆ ನಾ ಹೇಳ್ತೀನಿ ತಾತ್ಪರ್ಯ, ಜ್ಞಾನದಿಂದ ಮೋಕ್ಷ ಅಲ್ಲ, ಜ್ಞಾನವೇ ಮೋಕ್ಷ. ಸ ಈಶಃ ನೇತಿ ನೇತೀತಿ. ಶ್ಲೋಕದರಿ ಅದು ಸ ಈಶ ನೇತಿ ನೇತೀತಿ ವ್ಯಾಖ್ಯಾತಂ ನಿಮ್ನುತೇ ಯತಃ ಸರ್ವಮಗ್ರಾಹ್ಯ ಭಾವೇನ ಈತನಾಜಂ ಪ್ರಕಾಶತೆ ಸ ಈಶ ನೇತಿ ನೇತೀತಿ ವ್ಯಾಖ್ಯಾತಂ ನಿಮ್ನುತೇ ಯತಃ ಸರ್ವಮಗ್ರಾಹ್ಯ ಭಾವೇನ ಹೇತುನಾಜಂ ಪ್ರಕಾಶತೆ. ಉಪನಿಷತ್ತು ಏನ್ ಮಾಡ್ತದೆ? ಬೃಹದಾರಣ್ಯಕ್ಕೆ ಏನ್ ಹೇಳ್ತದೆ? ನೇತಿ ನೇತೀತಿ ಉಪಾಯ, ಅನ್ವಯ ವ್ಯತಿರೇಕ ಉಪಾಯ. ಒಂದು ಒಂದರ ಇರುವಿಕೆಯನ್ನು ನಿರಾಕರಿಸ್ತಾ ಜೊತೆಗೆ ಅದರದೇ ಆದಂತಹ ಇತಿ ಎನ್ನುವ ಶಬ್ದದಲ್ಲಿ ಇರುವಿಕೆಯನ್ನು ತೋರಿಸುವ. ಇತಿ ಎನ್ನುವ ಶಬ್ದನ ತೋರಿಸ್ತಾ ತೋರಿಸ್ತಾ ನೇತಿ ಎನ್ನುವುದನ್ನು ಅಲೆಗಳಿತಾ ಬರೋದು. ಅತ್ರ ನ ಇತಿ ತತ್ರ ಅಸ್ತಿ ಇತಿ, ಅತ್ರ ನ ತತ್ರ ಅಸ್ತಿ. ರಸ್ತೆಯಲ್ಲಿ ಅವರಿಲ್ಲ, ಮನೆಯೊಳಗಿದ್ದಾರೆ. ರಸ್ತೆಯಲ್ಲಿ ಇದ್ರಲ್ಲ, ಇದ್ರು ಈಗಿಲ್ಲ. ಓ, ನಾವು ತಿಳ್ಕೊಂಡಿದ್ವಿ ರಸ್ತೆಯೊಳಗೆ ಆಫೀಸ್ ಅದನ್ನು ತಿಳ್ಕೊಂಡಿದ್ವಿ. ಇಲ್ಲ, ಆಫೀಸ್ ಇಸ್ ಚೇಂಜ್, ಆಫೀಸ್ ಚೇಂಜ್ ಆಗಿದೆ. ಇಲ್ಲಿಂದ ಅಲ್ಲಿ ಬದಲಿಸಿದವರು, ತಾರಿ ಹಾಳಕ್ಕಿಲ್ಲ, ರೇವಡಿ ಹಾಳಾಗಿದ್ದಾರೆ. ಏನಾಯ್ತು? ಅನ್ವಯ ಆಯಿತು, ವ್ಯತಿರೇಕ ಆಯಿತು. ತಾರಿ ಹಾಳದಲ್ಲಿ ಇದ್ದಿದ್ದು ವ್ಯತಿರೇಕ ಆಯಿತು, ಅನ್ವಯ ರೇವಡಿ ಹಾಳಿನಲ್ಲಿ ಇದ್ದಿದ್ದು ಅನ್ವಯ ಆಯಿತು. ಇಲ್ಲ, ಮಲಗುಂದಕ್ಕೆ ಹೋಗ್ಯಾರ. ಏನಾಯ್ತು ಈಗ? ರೇವಡಿ ಹಾಳು ಅನ್ನ ವ್ಯತಿರೇಕ ಆಯಿತು, ಮಲಗುಂದ ಅನ್ವಯ ಆಯಿತು. ಇಲ್ಲ, ಗುರು ಮಂದಿರದ ಹೋಗಿದ್ದಾರೆ, ಮಲಗುಂದ ಪೂರ್ತಿ ಏನಾಯಿತು? ವ್ಯತಿರೇಕ ಆಯಿತು, ಗುರು ಮಂದಿರ. ಹೀಗೆ ಒಂದನ್ನು ನೀತಿ ನೀತಿ ಮಾಡ್ತಾ ಇನ್ನೊಂದನ್ನು ಅನ್ವಯ ಮಾಡ್ತಾ ಬರಬೇಕಾಗ್ತದೆ. ಈ ಕ್ರಮ ಇದು ಇದು ಉಪಾಯ. ನೇತಿ ಮಾಡಲಿಕ್ಕೆ ಏನೂ ಉಳಿಯದೇ ಇದ್ದಾಗ ಶಟ್ ಅಪ್ ಆ್ಯಂಡ್ ಗೆಟ್ ಔಟ್, ಬಾಯ್ ಮುಚ್ಚಿ ಸುಮ್ಮನಿರು. ಹೆಂಗೆ ಸುಮ್ಮನಿರ ನೋಡಿ, ಸುಮ್ಮನಿರು. ಪರ ಪರ ಹರಡಬೇಡ ಪಕ್ಷಿಯ. ಹೀಗಾಗಿ ಈಶಃ ಆತ್ಮ ನೇತಿ ನೇತೀತಿ ವ್ಯಾಖ್ಯಾತಂ ನಿನ್ನುತೆ ಇದ್ದದ್ದು ನಮಗೆ ಕಂಡು ಬರುತ್ತದೆ ಇಲ್ಲಿ ಉಪನಿಷತ್ತುಗಳಲ್ಲಿ. ಮತ್ತು ಅದನ್ನು ಗ್ರಹಿಸಲಿಕ್ಕೂ ಬರುತ್ತದೆ, ನಿಹುನ್ನತೆ ಗ್ರಹಿಸಲಿಕ್ಕೂ ಬರ್ತದೆ. ಮತ್ತೆಯೇ ಯಾವುದನ್ನು ನೇತಿ ನೇತಿ ಅಂತ ದೂರ ಇಡ್ತೀವೋ, ಸರ್ವಂ ಅಗ್ರಾಹ್ಯ ಭಾವೇನ, ಅವೆಲ್ಲವನ್ನು ಕೂಡ ನಾವು ಗ್ರಾಹ್ಯ ಮಾಡಬೇಕು ಅನ್ನೋದಿಲ್ಲ. ಅವೆಲ್ಲವೂ ಕೂಡ ಅಗ್ರಾಹ್ಯವೇ. ಅವೆಲ್ಲವೂ ಅಗ್ರಾಹ್ಯವಾಗಿದ್ದರಿಂದಾಗಿಯೇ ನೇತಿ ನೇತಿ ಮಾಡಿ ಬರ್ತದೆ. ನಾವು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದಾದ್ಮೇಲೆ ಅವಿವೇಕದಿಂದಾಗಿ ಗ್ರಾಹ್ಯ ಮಾಡಿಕೊಂಡಿರ್ತೇವೆ. ಉಪನಿಷತ್ತಿನ ವಿವೇಕದ ಮಾರ್ಗದರ್ಶನದಲ್ಲಿ ನೇತಿ ನೇತಿ ಎನ್ನುವಂತಹ ಕ್ರಮವನ್ನು ಅನುಸರಿಸಿದ್ದಾದರೆ ಯಾವಾಗಲೂ ನೇತಿ ನೇತಿಗೆ ಕ್ರಮ ಇರ್ತದೆ. ಜನರಲ್ ಡೊನೇಷನ್ ಅಂದರೆ ಜನರಲ್ ಅದು ರೂಲ್ಸ್ ಏನು ಅಂತಂದರೆ, ಇದು ಎನ್ನುವುದು ಅರಿಯಲ್ಪಟ್ಟದ್ದು ಯಾವುದು ಅದಷ್ಟು ನೇತಿ ಜನರಲ್. ಇದು ಎಂದು ಯಾವುದು ಗುರುತಿಸಲ್ಪಡುತ್ತದೋ ಅದಷ್ಟು ನೀತಿ. ಇನ್ನು ಅದರಲ್ಲಿ ಒಂದು ವಿಶೇಷತಾನೂ ಇದೆ. ಈ ಮುಂಚಿತವಾಗಿ ಇತಿ ಯಾಕಾಗಿತ್ತು, ಇತಿ ಅಂತ ಯಾಕಾಗಿತ್ತು, ಯಾವುದು ನೀತಿ ಮಾಡಿದ್ಯೋ ಅದು ಮುಂಚೆ ಇತಿ ಆಗಿತ್ತೋ ಇಲ್ಲೋ ಅದು ಯಾಕಾಗಿತ್ತು, ಆ ಅಜ್ಞಾನವನ್ನು ತೆರೆದು ಹಾಕ್ಲಿಕ್ಕಾಗಿ ಒಂದು ಸಲ ಇದನ್ನ ನೇತಿ ಅಂತ ಮಾಡಿದ ಮೇಲೆ ಅದು ಇತಿ ಅಲ್ಲ ಅಂತಾಯ್ತು. ಅದು ಇತಿ ಅಲ್ಲ ಅಂದ್ರೆ ಹಾಗಾದ್ರೆ ಇತಿ ಯಾವುದು? ನೀ ಎಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀಯ ಅದು ನಾನಲ್ಲ ಅಂತೇಳಿ? ಪ್ರಾಣದಲ್ಲಿ ನಿಂತ್ಕೊಂಡಿಯಾ? ಪ್ರಾಣ ಇತಿ. ಬುದ್ಧಿಯಲ್ಲಿ ನಿಂತ್ಕೊಂಡಿದ್ಯಾ? ಬುದ್ಧಿ ಇತಿ. ವಾಸ್ತವಿಕವಾಗಿ ಎಲ್ಲವೂ ನೇತಿನೇ, ಆದರೆ ಈಗ ಅವತಾರ ಮಾಡಬೇಕಾಗಿದೆ ನಮಗೆ, ಅವನನ್ನು ತಗೊಂಡೋಗಿ ಸ್ವರೂಪದನ್ನು ನಿಲ್ಲಿಸಬೇಕಾಗಿದೆ. ಹೀಗಾಗಿ ಒಂದು ಸಿಸ್ಟಮ್ನಲ್ಲಿ ನೇತಿ ನೇತಿ ಮಾಡ್ತಾ ಬರ್ತಾರೆ. ಎಲ್ಲವೂ ನೇತಿಗಳೇ, ಮನೋ ಆತ್ಮ ಇರಲಿ, ಪ್ರಾಣಾತ್ಮ ಇರಲಿ, ದೇಹಾತ್ಮ ಇರಲಿ, ಎಲ್ಲವೂ ನೇತಿಗಳೇ. ಸ್ವಾಮಿ ಹೇಳ್ಬಿಡಿ ಎಲ್ಲವೂ ನೇತಿ, ನೀತಿಯಾಗಿ ನಿಂದ್ರದೇ ಇಲ್ಲ. ಇದು ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ನೇತಿಯಿಂದ ಇತಿ ಬರುತ್ತೆ. ಸ್ಥೂಲದಿಂದ ಸೂಕ್ಷ್ಮ, ಭೌತಿಕ ದೇಹ, ವಿಕಾರಗಳಿಗೆ ಒಳಪಟ್ಟಿರುವ ದೇಹ, ಅವಯವ ಅಂಗಾಂಗಗಳಿಂದ ಕೂಡಿದಂತಹ ದೇಹ, ಏಜಿಂಗ್ ದೇಹ, ವೇಯಿಂಗ್ ದೇಹ, ಎಷ್ಟು ಅನುಭವ ಬರುತ್ತದೆ ನೋಡ್ರಿ ಈ ದೇಹದ ಬಗ್ಗೆ. ಜ್ವರ ಇತ್ಯಾದಿಗಳಿಂದ ವ್ಯಾಧಿಗ್ರಸ್ತವಾದ ದೇಹ, ಅಂತಹ ಈ ದೇಹ ನಾನಲ್ಲ, ಆತ್ಮ ನ. ಇನ್ನು ಸೂಕ್ಷ್ಮಕ್ಕೆ ಬರಬೇಕೀಗ. ಸ್ಥೂಲ ಮುಗೀತು, ಪ್ರಾಣ ನಾನಲ್ಲ. ಯಾಕೆ? ಈವನ್ ಪ್ರಾಣದ ವಿಕಾರಗಳು ಕೂಡ ಗೊತ್ತಾಗ್ತವೆ. ಪ್ರಾಣ ಪಾನ ವ್ಯಾನ ಉದಾನ ಅವು ಕ್ರಿಯ. ಹೀಗಾಗಿ ಏನಾಯ್ತು? ಇತಿ ಆಗಿತ್ತಲ್ವೋ? ಇತಿ ಆಗಿತ್ತು. ಒಮ್ಮೆಲೆ ಜಂಪ್ ಮಾಡಿ ಬ್ರಹ್ಮ ಇತಿ ಅಂತ ನಿಂಗೆ ಹೇಳಬಾರ್ದು ಅಂಥೇಳಿ ನಾವು ಸ್ಟೆಪ್ ಬೈ ಸ್ಟೆಪ್ ಉಪಾಯಾತ್ಮಕವಾಗಿ ಕರ್ಕೊಂಡ್ಬಂದೇವಿ. ಇಲ್ಲೇ ಹೋಗಲ್ಲೇ ಬಂದ್ಬಿಡ್ತು. ಇನ್ನೇನು ಇಲ್ಲೇ ಎಲ್ಲ 14 ಕಿಲೋಮೀಟರ್. ಎರಡು ಕಿಲೋಮೀಟರ್ ಏನೋ ಕಡಿಮೆ ಆಗಿದೆ ಅಂತ ಕೇಳಿದ್ದೀನಿ ನಾನು. ಕೇದಾರ 2 ಕಿಲೋಮೀಟರ್ ಕಡಿಮೆ ಆಗಿದೆ. ಇಷ್ಟು ಸ್ಥೂಲದಿಂದ ಸೂಕ್ಷ್ಮಕ್ಕೆ ಬಂದು ಇತಿ ಮಾಡ್ತಾ ಬಂದಾಗ ಏನಾಗ್ತದೆ, ಸ್ವರೂಪಕ್ಕೆ ಒಂದು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಅನ್ಯಥಾ ಪಾರಮಾರ್ಥಿಕವಾಗಿ ಯಾವುದೂ ಇತಿ ಅಲ್ಲ ಇದರೊಳಗೆ. ಯಾವ ಇತಿನೂ ಸತ್ಯವಲ್ಲ ಅಂತ ಅರ್ಥ. ದಟ್ ಈಸ್ ಆಲ್ಸೋ ಸಬ್ಜೆಕ್ಟ್ ನೆಗೇಷನ್ ಇನ್ ಫ್ಯೂಚರ್. ಭವಿಷ್ಯದಲ್ಲಿ ಅದು ಕೂಡ ಏನಾಗ್ತದೆ, ನೆಗೆಟ್ ಮಾಡಿರುತ್ತೆ. ಹೀಗೆ ಎಲ್ಲವನ್ನು ನಿಷೇಧ ಮಾಡಿ ಸಯೇಷ ನೇತಿ ನೇತಿ ವ್ಯಾಖ್ಯಾತಂ ನಿನ್ನತೇತಃ ಸರ್ವಂ ಅಗ್ರಾಹ್ಯ ಭಾವೇನ. ಎಲ್ಲವನ್ನೂ ಕೂಡ ನಾವು ಅಗ್ರಾಹ್ಯವಾಗಿಯೇ ಗುರುತಿಸಬೇಕು. ಆವಾಗ ಮಾತ್ರ ಅಜಂ ಪ್ರಕಾಶತೆ, ಜನ್ಮರಹಿತವಾದದ್ದು ಸ್ಪಷ್ಟ. ಪ್ರಕಾಶತೆ ಅಂದಾಗ ಸ್ಪಷ್ಟವಾಗುತ್ತದೆ. ಅಜಂ ಪ್ರಕಾಶತೆ. ಭಾಷ್ಯ 175. ಸರ್ವವಿಶೇಷ ಪ್ರತಿಷೇಧೇನ ಅಥಾತ್ ಆದೇಶ ನೇತಿ ನೇತಿ ಇತಿ ಪ್ರತಿಪಾದಿತಸ್ಯ ಆತ್ಮನಃ ದುರ್ಬೋಧ್ಯತ್ವಂ ಮನ್ಯಮಾನ ಶ್ರುತಿಃ ಪುನಃ ಪುನಃ ಉಪಾಯ ಅಂತರತ್ವೇನ ತಸ್ಯ ಏವ ಪ್ರತಿಪಿಪಾದೈಶಯ ಯದ್ ಯತ್ ವ್ಯಾಖ್ಯಾತಂ ತತ್ಸರ್ವಂ ನಿವ್ನುತೆ ಗ್ರಾಹ್ಯಂ ಜನಿಮತ್ ಬುದ್ಧಿವಿಷಯಂ ಅಪಲಪತಿ ಅರ್ಥಾತ್. ಈ ನೀತಿ ನೀತಿ ಮತ್ತು ಇತಿ ನಿಷೇಧ ಮತ್ತು ಪ್ರತಿಷೇಧ ಇವುಗಳನ್ನು ಉಪದೇಶಿಸುವ ಪೂರ್ವದಲ್ಲಿಯೂ ಕೂಡ ಅನೇಕ ರೀತಿಯಲ್ಲಿ ಬ್ರಹ್ಮನನ್ನು ಸ್ಪಷ್ಟೀಕರಿಸುವ ಪ್ರಯತ್ನವನ್ನು ಉಪನಿಷತ್ತು ಮಾಡಿದೆ. ಈಗ ಆ ಬ್ರಹ್ಮನನ್ನು, ಬ್ರಹ್ಮನ ಉಪದೇಶವನ್ನು ಇನ್ನೂ ಹೆಚ್ಚು ಸ್ಪಷ್ಟಪಡಿಸಲಿಕ್ಕಾಗಿ ಇನ್ನೊಂದು ಉಪಾಯವನ್ನು ತೆಗೆದುಕೊಂಡಿದೆ. ಆದೇಶ, ಆದೇಶ ಅಂದರೆ ತಂದುಕೊಳ್ಳಲಾಗಿದೆ, ಮತ್ತೊಂದು ಉಪಾಯವನ್ನು ತಂದುಕೊಳ್ಳಲಾಗಿದೆ. ಏನದು ಉಪಾಯ? ನೇತಿ ನೇತಿ ಇತಿ ಪ್ರತಿಪಾದಿತಸ್ಯ ಆತ್ಮನಃ ದುರ್ಬೋಧ್ಯತ್ವ. ಹಾಂ, ದುರ್ಬೋಧ ಅಂತಂದ್ರೆ ಆತ್ಮನ ವಿಚಾರವಾಗಿ ದುರ್ಬೋಧನೆ ಮಾಡೋದ? ಹೌದಾ? ದುಃಖೇನ ಬೋಧ್ಯತ್ವ. ಹಾ, ನೀವು ಕನ್ನಡದಲ್ಲಿ ಬಳಕೆ ಶಬ್ದ ದುರ್ಬೋಧ. ದುರ್ಬೋಧನೆ ಕನ್ನಡದಲ್ಲಿ ವ್ಯವಹಾರದಲ್ಲಿ ಇದು ಚಾಲ್ತಿ ಶಬ್ದ. ಇದು ಸಂಸ್ಕೃತದೊಳಗೆ ಬೇರೆನ ಅರ್ಥ ಇದೆ. ಬೋಧನೆ ಅಂದರೆ ಜ್ಞಾನ. ಜ್ಞಾನ ಹೊಂದುವುದು ಭಾರಿ ಕಷ್ಟಕರವಾಗಿದ್ದರಿಂದಾಗಿ ದುರ್ಬೋಧ್ಯತ್ವ ಮನ್ಯಮಾನ, ಅದು ಭಾರಿ ಕಷ್ಟ ಅನ್ನೋದನ್ನು ಕಂಡುಕೊಂಡು ಶ್ರುತಿ ಪುನಃ ಪುನಃ ಮತ್ತೆ ಮತ್ತೆ ಬೇರೆ ಬೇರೆ ಉಪಾಯಗಳನ್ನು ಮಾಡುತ್ತದೆ. ಉಪಾಯಾಂತರತ್ವೇನ ಬೇರೆ ಬೇರೆ ಉಪಾಯ ಮಾಡುತ್ತದೆ. ಗೊತ್ತಾಗಲಿಲ್ಲ? ಅಧ್ಯಾರೂಪ ಅಪವಾದ ಅಂತ ಹೇಳ್ತದೆ, ಅನ್ವಯ ವ್ಯತಿರೇಕ ಅಂತ ಹೇಳ್ತದೆ, ಆಮೇಲೆ ಅವಸ್ಥಾತ್ರಯ ಜಿಜ್ಞಾಸ ಅಂತ ಮಾಡ್ತದೆ. ಇನ್ನು ಪ್ರಕ್ರಿಯೆಗಳು ಅವನು ಉಪಯೋಗ ಮಾಡಿ ಪುನಃ ಪುನಃ ಉಪಾಯಾಂತರತ್ವೇನ ತಸ್ಯೇವ ಪ್ರತಿಪಾದೈಶಯ ಅದೇ ಆತ್ಮನ ಸ್ಪಷ್ಟೀಕರಿಸಲಿಕ್ಕಾಗಿ ಯದ್ ಯತ್ ವ್ಯಾಖ್ಯಾತಂ ಯಾವುದು ಯಾವಾಗ ವ್ಯಾಖ್ಯಾನ ಮಾಡಬೇಕೋ ತತ್ಸರ್ವಂ ನಿಮ್ನುತೆ ಗ್ರಾಹ್ಯಂ ಜನಿಮತ್ ಬುದ್ಧಿ ವಿಷಯಂ ಅಪಲಪತಿ. ಏ ಅಪಲಪತಿ ಕ್ಯಾ ಹೋತಾಯ್ ವೈ ಅಪಲಪತಿ ಅರ್ಥಾತ್. ಅರ್ಥ ಅರ್ಥವಶವಾಗಿ ಹೇಳಲ್ಪಟ್ಟಿದೆ. ಅರ್ಥವಶವಾಗಿ ಅಲ್ಲಗಳೆಯುತ್ತದೆ, ಅರ್ಥವಶವಾಗಿ. ಸ ಏಷಃ ನೇತಿ ನೇತಿ ಅಂತ ಏನು ಶಬ್ದ ಉಪಯೋಗ ಮಾಡಿದೆಯೋ ಅದು ಅಪಲಪತಿ, ಅರ್ಥವಶವಾಗಿ ಅಲ್ಲಗಳೆಯುವುದು. ನಿಮ್ಮ ನಿಮಗೆ ಅರ್ಥ ಆಗುವಂಗೆ ಹೇಳ್ಬೇಕಂದ್ರೆ ಪ್ರಾಕ್ಟಿಕಲ್ ಆಗಿ ಗುರುತಿಸಿ ಅಲ್ಲಗಳೆಯೋದು. ಏನು ಹೆಂಗೆ ಪ್ರಾಕ್ಟಿಕಲ್ ಆಗಿ ಗುರುತಿಸ್ತೀರಿ? ಇದು ಎದುರಿಗಿದ ಹೂವು, ಇದು ಹೂವು, ನಾನು ಹೂವಲ್ಲ, ಇದು ಅಪಲಪತಿ. ಇದು ಹೂವು, ನಾನು ಹೂವಲ್ಲ, ಇದು ಪಕ್ಕಳಿ, ನಾನು ಪಕ್ಕಳಿ ಅಲ್ಲ, ಇದು ವೃಕ್ಷ, ನಾನು ವೃಕ್ಷ ಅಲ್ಲ, ಇದು ಅನ್ನಮಯ ಕೋಶ, ನಾನು ಅನ್ನಮಯ ಕೋಶ ಅಲ್ಲ. ಸೊ ಇದು ನಾನಲ್ಲ, ಇದು ನಾನಲ್ಲ ಅನ್ನುವಂಥದ್ದೇನಿದೆಯೋ ಇದು ಯಾಂತ್ರಿಕವಾದದ್ದಲ್ಲ, ತಿಳುವಳಿಕೆಯಿಂದ ಸಹಿತವಾದದ್ದು. ಸ ಈಶಃ ಒಂದು ಬರ್ತದೆ ನೋಡಿ, ನೇತಿ ನೇತಿ ಇತ್ಯಾತ್ಮನಃ ಅದೃಶ್ಯತಾಂ ದರ್ಶಯಂತಿ ಶ್ರುತಿಃ ಉಪಾಯಸ್ಯ ಉಪೇಯನಿಷ್ಠತಾಂ ಅಜಾನತಃ ಉಪಾಯತ್ವೇನ ವ್ಯಾಖ್ಯಾತಸ್ಯ ಉಪೇಯವತ್ ಗಾಹ್ಯತ ಮಾ ಭೂತ ಇತಿ ಅಗ್ರಾಹ್ಯ ಭಾವೇನ ಏತುನ ಕಾರಣೇನ ನಿನ್ನತೆ ಇತ್ಯರ್ಥಃ. ಇದು ಶಬ್ದ ಬರ್ಕೊಡ್ರಿ, ಉಪಾಯ ಉಪೇಯ ಎನ್ನುವ ಎರಡು ಶಬ್ದಗಳು ಬರ್ಕೊಳ್ಳಿ. ಅರಿತುಕೊಳ್ಳಬೇಕಾದ ವಿಷಯವನ್ನು ಉಪೇಯವೆಂದು ಕರೆಯಲಾಗುತ್ತದೆ. ಉಪೇಯ ಬ್ರಹ್ಮನ ವಿಷಯದಲ್ಲಿ, ಬ್ರಹ್ಮನ ವಿಷಯದಲ್ಲಿ ಉಪೇಯವು ಬ್ರಹ್ಮನೇ, ತಾತ್ಪರ್ಯವು ಬ್ರಹ್ಮನೇ. ಉಪೇಯವು ಬ್ರಹ್ಮನೇ, ತಾತ್ಪರ್ಯವು ಬ್ರಹ್ಮನೇ. ಈ ತಾತ್ಪರ್ಯವನ್ನು ಅರಿಯದೇ ಇದ್ದವನು ಉಪಾಯವನ್ನು ಉಪೇಯದಂತೆಯೇ ಸತ್ಯವೆಂದು ಗ್ರಹಿಸುತ್ತಾನೆ. ಫುಲ್ ಸ್ಟಾಪ್. ಉಪಾಯವು ಒಂದು ಸಾಧನ ಮಾತ್ರವಾಗಿದೆ, ಅದನ್ನೇ ಸತ್ಯವೆಂದು ಗ್ರಹಿಸಬಾರದು. ಇವೆಲ್ಲ ಉಪಾಯಗಳಿವು, ಅನ್ನಮಯ ನೇತಿ, ಪ್ರಾಣಮಯ ನೇತಿ, ವ್ಯತಿರೇಕ, ಈಗ ನಾನು ಆನಂದಮಯ, ಈಗ ಅರಿವು ಮಾತ್ರ, ಎಲ್ಲಿಗೆ ಬಂದ್ರೆ ಈಗ ಉಪಾಯ. ಇವನು ಉಪಾಯವನ್ನೇ ಸತ್ಯ ಅಂತ ಹೇಳ್ಕೊಂಡ್ಬಿಟ್ಟ ಅಂತಂದ್ರೆ ಇವನ ಜಿಜ್ಞಾಸ ಕಂಪ್ಲೀಟ್ ಆಗೋದು. ಇನ್ಕಂಪ್ಲೀಟ್ ಎನ್ಕ್ವೈರಿ. ಹೀಗಾಗಿ ಅಂತಿಮ ತಾತ್ಪರ್ಯ ತೋರಿಸಿ, ಉಪಾಯವನ್ನು ಉಪಾಯವೆಂದೇ ಗ್ರಹಿಸತಕ್ಕದ್ದು, ಅದನ್ನು ಸತ್ಯವೆಂದು ಎಂದಿಗೂ ಗ್ರಹಿಸಬಾರದು. ಉಪಾಯವನ್ನು ಉಪಾಯವೆಂದೇ ಗ್ರಹಿಸಬೇಕು, ಅದನ್ನೇ ಸತ್ಯವೆಂದು ಗ್ರಹಿಸಕೂಡದು. ಹೀಗಾಗಿ ಅನ್ವಯ ವ್ಯತಿರೇಕದಲ್ಲಿ ಯಾವುದನ್ನು ಉಪೇಯ, ಯಾವ ಉಪೇಯವನ್ನು ಇತಿ ಎನ್ನುವ ಶಬ್ದದಿಂದ ಸ್ಪಷ್ಟ ಮಾಡುತ್ತದೆಯೋ, ಸ್ವಲ್ಪ ಅದನ್ನು ಅಗ್ರಾಹ್ಯವನ್ನು ಮಾಡಲಿಕ್ಕಾಗಿ ನೇತಿಯಿಂದ ನಿರಾಕರಿಸಲಾಗುತ್ತದೆ. ಅಗ್ರಾಹ್ಯ ಮಾಡಲಿಕ್ಕಾಗಿ ನೇತಿ ಎಂದು ನಿರಾಕರಿಸಲಾಗುತ್ತದೆ. ಹೀಗೆ ಕೊನೆಯಲ್ಲಿ ಉಪಾಯದ ತಾತ್ಪರ್ಯವು ಉಪೇಯದಲ್ಲಿಯೇ ಇದ್ದರಿಂದ ಉಪೇಯವು ಎಂದೆಂದಿಗೂ ಒಂದೇ ರೂಪವಾಗಿರುವುದರಿಂದ ಆ ಉಪೇಯ ಆತ್ಮನು ಒಳಗೂ ಹೊರಗೂ ಜನ್ಮರಹಿತನಾಗಿ ತುಂಬಿಕೊಂಡಿರುವ ಆತ್ಮನೇ ನಾನೆಂದು ಸ್ಪಷ್ಟವಾಗುತ್ತದೆ. ಈ ಹೂವಿನ ಇರುವಿಗಳು ನೋಡಪ್ಪ, ಇಲ್ಲಿ ಬಿಡ, ಕ್ಲಾಸ್ ಮುಗೀತು. ಎಲ್ಲ ಉಪಾಯಗಳು ಬರ್ಕೊಳ್ಳಿ, ಕೊನೆ ವಾಕ್ಯ. ಎಲ್ಲ ಉಪಾಯಗಳು, ಇದು 175 ಭಾಷ್ಯದ ಕೊನೆಯ ಭಾಗದ ಸಾರಾಂಶ. ನಿಮಗೆ ತಿಳಿ ಆಗಲಿ ಅಂತ ನೋಡ್ಸ್ಕೊಟ್ಟಿದೆ, ನೀವು ಹೋಗಿ ಅದನ್ನು ಎಲ್ಲರೂ ರೆಫರ್ ಮಾಡ್ಕೊಡ್ರಿ. ಎಲ್ಲ ಉಪಾಯಗಳು ನೇತಿ ಮೂಲಕವಾಗಿ ಆತ್ಮನಲ್ಲಿ ನಿಲ್ಲಿಸುತ್ತವೆ. ಹೇಗೂ ಆತ್ಮನನ್ನು ವಿಷಯೀಕರಿಸಲು ಸಾಧ್ಯವಿಲ್ಲ. ಹೀಗೂ ಆತ್ಮನನ್ನು ವಿಷಯೀಕರಿಸಲು ಸಾಧ್ಯವಿಲ್ಲ, ಏಕೆಂದರೆ ಅವನು ಸ್ವಯಂ ಪ್ರಕಾಶನಾಗಿದ್ದಾನೆ. ಓಕೆ, 176. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ ಶ್ರೀ ಸದ್ಗುರುನಾಥ್. ಮಹಾರಾಜ್ ಜೀ ಕೀ ಜೈ ಶ್ರೀ ದಯಾನಂದ್ ಜೀ. ಓಂ ತತ್ಸತ್. ನಾರಾಯಣ ನಾರಾಯಣ.